ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಬೆಂಗಳೂರು. ಈಗ ಎಫ್ಎಂ 103.1 ಮೆಗಾಹರ್ಟ್ಸ್ ಕಂಪನಾಂಕದಲ್ಲಿ ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಕರ್ನಾಟಕ ರಾಜ್ಯ ರೇಷ್ಮೆ ಇಲಾಖೆಯು ರೇಷ್ಮೆ ಅಭಿವೃದ್ಧಿ ಯೋಜನೆ, ವಿಶೇಷ ಘಟಕ ಯೋಜನೆ, ಗಿರಿಜನ ಉಪಯೋಜನೆ, ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅನುಸೂಚಿ ಜಾತಿಗಳ ಉಪಯೋಜನೆ ಮತ್ತು ಬುಡಕಟ್ಟು ಯೋಜನೆ, ಬೆಲೆ ಸ್ಥಿರೀಕರಣ ನಿಧಿ ಯೋಜನೆ, ಉತ್ಪಾದನೆ ಮತ್ತು ಗುಣಮಟ್ಟ ಆಧಾರಿತ ಬಿತ್ತನೆ ಗುಡಿಗೆ ಪ್ರೋತ್ಸಾಹಧನ, ಜಿಲ್ಲಾ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಯೋಜನೆಗಳು ಸೇರಿದಂತೆ ರಾಜ್ಯ ರೇಷ್ಮೆ ಭಾಗಿದಾರರಿಗೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆಸಕ್ತರು ಹತ್ತಿರದ ರೇಷ್ಮೆ ಇಲಾಖೆಯನ್ನು ಸಂಪರ್ಕಿಸಲು ಕೋರಲಾಗಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಕೃಷಿರಂಗ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ರೈತ ಬಾಂಧವರಿಗೆಲ್ಲ ಪ್ರೀತಿಯ ಸ್ವಾಗತ. ರೈತ ಬಾಂಧವರೇ, ಇಂದಿನ ಕಾರ್ಯಕ್ರಮದಲ್ಲಿ ಕೇಳಿ ಮಾವಿನ ಹೂವು ಮತ್ತು ಕಾಯಿ ಹಂತದ ನಿರ್ವಹಣೆ, ಈ ಕುರಿತು ಡಾಕ್ಟರ್ ಕೇಶವ ರೆಡ್ಡಿ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಕೇಶವ ರೆಡ್ಡಿ ಅವರೇ. ನಮಸ್ಕಾರ ಸರ್. ಮಾವು ನಮ್ಮ ಮುಖ್ಯವಾದ ಒಂದು ಹಣ್ಣಿನ ಬೆಳೆ. ಹೌದು, ಇದನ್ನು ಹಣ್ಣುಗಳ ರಾಜ ಅಂತಲೇ ಕರೀತಾರೆ. ನಮ್ಮ ರಾಜ್ಯದಲ್ಲಿ ಸಾಕಷ್ಟು ಪ್ರದೇಶದಲ್ಲಿ ಈ ಮಾವಿನ ಬೆಳೆಯನ್ನು ರೈತ ಬಾಂಧವರು ಬೆಳೀತಾ ಇದ್ದಾರೆ. ತೋಟಗಾರಿಕಾ ಇಲಾಖೆಯ ವಿವಿಧ ಯೋಜನೆಯಲ್ಲಿ ಈ ಪ್ರದೇಶಾಭಿವೃದ್ಧಿ ಯೋಜನೆ ಅಡಿಯಲ್ಲಿ ಇವತ್ತು ಸಾಕಷ್ಟು ಜನ ಮಾವಿನ ಬೆಳೆಯನ್ನು ಹಣ್ಣಿನ ಉತ್ಪಾದನೆಯನ್ನು ಮಾಡ್ತಾ ಇದ್ದಾರೆ. ಮಾವಿನಲ್ಲಿ ಹೂ ಬಿಡುವಾಗ ಮತ್ತು ಕಾಯಿ ಕಚ್ಚುವಂಥ ಹಂತದಲ್ಲಿ ನಾವು ಸರಿಯಾದಂಥ ನಿರ್ವಹಣೆ ಮಾಡಲಿಲ್ಲ ಅಂದರೆ ಇಳುವರಿ ಸಾಕಷ್ಟು ನಷ್ಟ ಉಂಟಾಗುತ್ತೆ. ತಾವಿವತ್ತು ಮುಖ್ಯವಾಗಿ ಈ ಹೂವಿನ ಹಂತದಲ್ಲಿ ಆ ನಂತರದಲ್ಲಿ ಏನೇನು ನಿರ್ವಹಣಾ ಕ್ರಮಗಳನ್ನು ಕೈಗೊಳ್ಳಬೇಕಾಗತ್ತೆ, ಇಲ್ಲಿ ಬರುವಂಥ ಕೀಟಪೀಡೆಗಳು ಮತ್ತು ರೋಗಗಳು ಇವುಗಳ ಒಂದು ನಿರ್ವಹಣಾ ಕ್ರಮಗಳು ಮತ್ತು ಬೇರೆ ಸಾಮಾನ್ಯವಾದ ಒಂದು ನಿರ್ವಹಣಾ ಕ್ರಮಗಳ ಬಗ್ಗೆ ತಾವಿವತ್ತು ಮಾಹಿತಿ ಮಾಡಿಕೊಡಬೇಕು. ಮೊದಲಿಗೆ ಹೂವಿನ ಹಂತದಲ್ಲಿ ಮಾವಿನ ಬೆಳೆಯನ್ನು ನಿರ್ವಹಣೆ ಮಾಡೋದು ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಈ ಮಾವು ನಮ್ಮ ರಾಜ್ಯದ ಅತಿ ಮುಖ್ಯವಾದ ಹಣ್ಣಿನ ಬೆಳೆಗಳಲ್ಲಿ ಒಂದು. ಹಣ್ಣುಗಳ ರಾಜನೇ ಅಂತಾನೆ ಕರೀತಾರೆ ಮಾವಿನ ಹಣ್ಣನ್ನು. ಹೌದು. ಮತ್ತೆ ಈ ಮಾವು ಅಕ್ಟೋಬರ್ ತಿಂಗಳಿಂದ ಫೆಬ್ರವರಿ ತಿಂಗಳವರೆಗೂ ಮಾವಿನ ನಿರ್ವಹಣೆ ಮಾಡದೇ ಇದ್ರೆ ತುಂಬಾ ಲಾಸ್ ಆಗ್ತದೆ. ಅಂದ್ರೆ 70-80% ಲಾಸ್ ಆಗ್ತದೆ. ಕೀಟ ಮತ್ತು ರೋಗಗಳ ಎರಡು ಇದರಿಂದ ಸರಿಸುಮಾರು 70-80% ಲಾಸ್ ಆಗುವ ಸಾಧ್ಯತೆ ಇರ್ತದೆ. ಮಾವಿನಲ್ಲಿ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು ಕೀಟಗಳು ಮತ್ತು ರೋಗಗಳು. ಈ ಕೀಟಗಳು ವಿಷಯಕ್ಕೆ ಬಂದಾಗ ಜಿಗಿ ಹುಳ ಮುಖ್ಯವಾಗಿ ಕಂಡು ಬರ್ತಕ್ಕಂಥದ್ದು. ಅದರ ನಂತರ ಬರ್ತಕ್ಕಂಥದ್ದು ಹಣ್ಣಿನ ನೊಣ. ಈ ಎರಡು ಕೀಟಗಳಿಂದಾನೇ 60-70% ಬೆಳೆ ನಷ್ಟ ಆಗ್ತದೆ. ಸರಿಯಾಗಿ ನಿರ್ವಹಣೆ ಮಾಡ್ಕೋಬೇಕು. ನಿರ್ವಹಣೆ ಮಾಡಬೇಕು. ಇನ್ನು ರೋಗಗಳಲ್ಲಿ ಅತಿ ಮುಖ್ಯವಾಗಿ ಬರ್ತಕ್ಕಂಥದ ರೋಗಗಳಂದ್ರೆ ಬೂದಿ ರೋಗ ಒಂದು, ಮತ್ತೆ ಚಿಬ್ಬು ರೋಗ, ಇದನ್ನ ನಾವು ಆಂಥ್ರಾಗ್ನೋಸ್ ಅಂತ ಕರಿತೀವಿ, ಮತ್ತೆ ಇನ್ಫ್ಲೋರೆಸೆನ್ಸ್ ಬ್ಲೈಟ್ ಅಥವಾ ಫ್ಲೋರಲ್ ಬ್ಲೈಟ್ ಅಂತ ಸಾಮಾನ್ಯವಾಗಿ ಕರಿತೀವಿ. ಈ ಮೂರು ರೋಗಗಳು ಸಾಮಾನ್ಯವಾಗಿ ಮಾವಿನಲ್ಲಿ ಬರ್ತಕ್ಕಂಥ ರೋಗಗಳು. ಈಗ ಮುಖ್ಯವಾಗಿ ತಾವು ಜಿಗಿ ಹುಳು ಅಂತ ಹೇಳಿದ್ರಿ. ಹೌದು. ಇದು ಹೆಚ್ಚಾಗಿ ಯಾವಾಗ ಕಾಣಿಸ್ಕೊಳ್ಳುತ್ತೆ? ಈ ಜಿಗಿ ಹುಳ ಸಾಮಾನ್ಯವಾಗಿ ಸರ್ ವರ್ಷ ಪೂರ್ತಿ ಇರ್ತದೆ, ಆದರೆ ಈ ಹೂ ಬರೋ ಹಂತದಲ್ಲಿ ಅತಿ ತೀವ್ರತೆ ಇದರಲ್ಲಿ ಕಾಣಿಸ್ತಕ್ಕಂಥದ್ದು. ಅದರಲ್ಲಿ ಅಕ್ಟೋಬರ್ ಇಂದ ಹಿಡಿದು ಫೆಬ್ರವರಿ ತಿಂಗಳವರೆಗೂ ಇದರ ತೀವ್ರತೆ ಜಾಸ್ತಿ. ಅಂದ್ರೆ ಸಾಮಾನ್ಯವಾಗಿ ಮಾವಿನಲ್ಲಿ 4 ತಿಂಗಳವರೆಗೂ ಹೂ ಬರ್ತಲೇ ಇರುತ್ತೆ. ಹೂ ಬರ್ತಾನೆ ಇರ್ತದೆ. ಈ ರಾಮನಗರ ಜಿಲ್ಲೆಯಲ್ಲಿ ತಗೊಂಡ್ರೆ ಅಕ್ಟೋಬರ್ ಕೊನೆಯಿಂದ ಹಿಡಿದು ಡಿಸೆಂಬರ್ ಕೊನೆಯವರೆಗೆ ಹೂ ಬರ್ತಾನೆ ಇರ್ತದೆ. ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಬಂದಾಗ ಡಿಸೆಂಬರ್ ಇಂದ ಜನವರಿ ಕೊನೆ ಅಥವಾ ಫೆಬ್ರವರಿ ಮೊದಲನೇ ವೀಕ್ ವರೆಗೂ ಹೂ ಬರ್ತಾನೆ ಇರ್ತದೆ. ಅದರಿಂದ ನಾನು ಈ ಎರಡು ಮೂರು ತಿಂಗಳಲ್ಲಿ ಜರೂರು ಕ್ರಮಗಳನ್ನು ಕೈಗೊಂಡು ಮಾವಿನಲ್ಲಿ ನಿರ್ವಹಣೆ ಮಾಡಬೇಕಾಗುತ್ತದೆ. ಸಾಧಾರಣವಾಗಿ ಈ ಹಣ್ಣನ್ನು ನೋಡಿದಾಗ ಏಪ್ರಿಲಿಂದ ಪ್ರಾರಂಭವಾಗಿದ್ದು ಜುಲೈ ಮಧ್ಯದವರೆಗೂ ನಮಗೆ ಮಾವಿನ ಹಣ್ಣುಗಳು ಸಿಗ್ತಾ ಇರ್ತವೆ, ಬರ್ತಾ ಇರ್ತವೆ. ಅದನ್ನು ನೋಡಿದಾಗ ಹೂ ಬಿಡೋದು ಕೂಡ ಅಷ್ಟೇ ವೈವಿಧ್ಯಮಯವಾಗಿರುತ್ತೆ. ಹೌದೌದು, ತಾವೇಳ್ದಾಗಿ ಅಕ್ಟೋಬರ್ ಕೊನೆಯಿಂದ ಹಿಡಿದು ಫೆಬ್ರವರಿವರೆಗೂ ಹೂ ಬರ್ತಾರೆ, ಹೂ ಬರ್ತಾನೆ. ಆದ್ರಿಂದ ನಮಗೆ ಸ್ವಲ್ಪ ತಳಿಗಳ ಮೇಲೆ ಇದು ಡಿಪೆಂಡ್ ಆಗಿರ್ತದೆ, ಮತ್ತೆ ಟೆಂಪರೇಚರ್ ವೆದರ್ ಮೇಲೇನು ಡಿಪೆಂಡ್ ಆಗಿರ್ತದೆ. ಅದರಿಂದ ಈ ಜಿಗಿ ಹುಳನ್ನ ನಾವು ನಿರ್ವಹಣೆ ಮಾಡಲೇಬೇಕಾಗ್ತದೆ. ಈ ಜಿಗಿ ಹುಳ ಬಂದಾಗ ಹೂವಿನ ದೇಟುಗಳಲ್ಲಿ ಮತ್ತೆ ಹೂಗಳಿಂದ ರಸ ಇರೋದ್ರಿಂದ ಈ ಹೂಗಳೆಲ್ಲ ಬಾಡ್ಬಿಟ್ಟು ಉದುರೋಗ್ಬಿಡ್ತದೆ. ಈ ಹೂವಿನ ಹಂತದಲ್ಲಿ ಎಲ್ಲ ಬಾಡಿ ಉದುರೋಗ್ಬಿಟ್ರೆ ಅದರ ತೀವ್ರತೆ ಜಾಸ್ತಿ ಆಗ್ತದೆ, ಅಂದ್ರೆ ನಷ್ಟದ ತೀವ್ರತೆ ಜಾಸ್ತಿ ಇರ್ತದೆ. ಅದರಿಂದ ಈ ಜಿಗಿ ಹುಳನ್ನ ತುಂಬಾ ಪ್ರಮುಖವಾಗಿ ಕೆಲವೊಂದು ಕ್ರಮ ಅನುಸರಿಸಲೇಬೇಕಾಗತ್ತೆ. ಎಸ್ಪೆಷಲಿ ಜನವರಿ ತಿಂಗಳಲ್ಲಿ ಅತಿ ಹೆಚ್ಚಾಗಿರೋದ್ರಿಂದ, ಮತ್ತೆ ಇದು ಒಂದು ಸಕ್ಕರೆ ಅಂಶ ಸರ್, ಈ ಹೂವಿನಿಂದ ಮತ್ತೆ ಈ ರಸ ಇರೋದ್ರಿಂದ ಸಕ್ಕರೆ ಅಂಶನ ಹೊರ ಹಾಕುತ್ತೆ. ಸಕ್ಕರೆ ಅಂಶ ಹೊರಗ ಹಾಕಿದಾಗ ಈ ಕಪ್ಪು ಶಿಲೀಂಧ್ರ ಬೆಳೀತಾಗಿದೆ ಎಲೆ ಮತ್ತೆ ಹೂ ಮೇಲೆ, ಅದನ್ನ ನಾವು ಶೂಟಿಂಗ್ ಮೋಲ್ಡ್ ಅಂತ ಹೇಳ್ತೀವಿ. ಅದರಿಂದನೂ ಅಷ್ಟೇ ಈ ದ್ವಿತಿ ಸಂಶ್ಲೇಷಣೆ ಕ್ರಿಯೆ ಅಂತ ಹೇಳ್ತೀವಿ ಮಾವಿನಲ್ಲಿ, ಅದು ಕುಂಠಿತಗೊಂಡು ಈ ಗಿಡ ಎಲ್ಲ ವೀಕ್ ಆಗ್ತದೆ, ಅದರಿಂದನು ನಷ್ಟ ಆಗ್ತದೆ. ಪ್ಲಸ್ ಹೂ ಎಲ್ಲ ಬಾಡ್ಬಿಟ್ಟು ಉದುರೋದ್ರಿಂದ ರೈತರಿಗೆ ತೀವ್ರ ನಷ್ಟ ಆಗ್ತದೆ. ಸೊ ಇದರಿಂದ ನಾವು ಜಿಗಿ ಹುಳನ್ನ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇದಕ್ಕೆ ಹಲವಾರು ಕೆಮಿಕಲ್ ಇದಾವೆ, ಅಂದ್ರೆ ನಾವು ಏನಂತ ಹೇಳ್ತೀವಿ, ನಾವು ಅಂತರ್ವ್ಯಾಪಿ ಕೀಟನಾಶಕಗಳಂತ. ಅದರಲ್ಲಿ ಮುಖ್ಯವಾಗಿ ಇಮಿಡಾಕ್ಲೋರ್ಪಿಡ್ ಅಂತ ಬರುತ್ತೆ, ಇದನ್ನ 0.5 ml ಪರ್ ಲೀಟರ್ ಹಾಕಿ ಸಿಂಪರಣೆ ಮಾಡಿಕೊಂಡು ಇದನ್ನ ನಿರ್ವಹಣೆ ಮಾಡಬಹುದು. ಅಥವಾ ಲ್ಯಾಮ್ಡಾ ಸಹಾಲೆತ್ರಿನ್ ಅಂತ ಬರುತ್ತದೆ, ಇದನ್ನು ಅಷ್ಟೇ 0.5 ml ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪರಣೆ ಮಾಡಿಕೊಂಡು ಈ ಜಿಗಿ ಹುಳನ್ನ ನಿಯಂತ್ರಿಸಬಹುದು. ಮುಖ್ಯವಾಗಿ ಈ ರೈತರು ಇತ್ತೀಚಿನ ದಿನಗಳಲ್ಲಿ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಹೋಗ್ತಿದ್ದಾರೆ, ಅಂದ್ರೆ ಆತರ ಇದ್ದಾಗ ಈ ಮರಗಳಲ್ಲಿ ಅನ್ಪ್ರೊಡಕ್ಟಿವ್ ಬ್ರಾಂಚಸ್ ಅನ್ನ ರೈತರು ಸಾಮಾನ್ಯವಾಗಿ ಜೂನ್ ಜುಲೈ ಅಲ್ಲಿ ತೆಗೆದ್ರೆ ಇದರ ತೀವ್ರತೆ ಕಡಿಮೆ ಮಾಡ್ಕೋಬಹುದು. ಅಂದ್ರೆ ಹೆಚ್ಚು ರೆಂಬೆಗಳು ದಟ್ಟವಾಗಿದ್ರೆ ಜಾಸ್ತಿ ಬರುತ್ತೆ ಅಂತ ಬರ್ತದೆ. ಈ ರೆಂಬೆಗಳನ್ನ ರೈತರು ಸಾಮಾನ್ಯವಾಗಿ ನವೆಂಬರ್ ತಿಂಗಳಲ್ಲಿ ತೆಗಿಬಾರದು, ಇದನ್ನ ಯಾವುದೇ ಕಾರಣ ರೆಂಬೆಗಳನ್ನ ಜೂನ್ ಜುಲೈ ತಿಂಗಳಲ್ಲಿ ಮಾತ್ರ ತೆಗಿಬೇಕಾಗುತ್ತೆ. ಆತರ ತೆಗಿಯಕ್ಕೆ ಹೋಗಬಾರದು. ಏನು ಜುಲೈಗೆ ಮಾವಿನ ಒಂದು ಹಾರ್ವೆಸ್ಟ್ ಆದ್ಮೇಲೆ ಒಂದು 15 ದಿನ ಬಿಟ್ಟುಕೊಂಡು ಈ ಹಣ್ಣುಗಳನ್ನೆಲ್ಲ ಹಾರ್ವೆಸ್ಟ್ ಮಾಡಿದ್ಮೇಲೆ, ಅಂದ್ರೆ ಕೊಯ್ಲು ಮಾಡಿದ್ಮೇಲೆ ರೈತರು ಒಂದು 15 ದಿನ ಬಿಟ್ಟು ಆ ರೆಂಬೆಗಳನ್ನ ತೆಗಿಬೇಕಾಗತ್ತೆ. ಮತ್ತೆ ಗೊಬ್ಬರಗಳ ವಿಷಯಕ್ಕೂ ಬಂದಾಗ ನೀವು ಹಾಗೆ ಹಾಕೋಬೇಕು, ಈ ಹೂ ಬರೋ ಹಂತದಲ್ಲಿ ಅಥವಾ ಒಂದು ತಿಂಗಳು ಮುಂಚಿತವಾಗಿ ಗೊಬ್ಬರನೂ ಹಾಕಬಾರದು. ಗೊಬ್ಬರ ಹಾಕಿದ್ರೆ ಚಿಗುರು ಬರ್ತದೆ, ಹೂ ಬರಲ್ಲ, ರೈತರಿಗೆ ನಷ್ಟ ಆಗ್ತದೆ. ಆತರನು ಅಂದ್ರೆ ಅನುತ್ಪಾದಕ ರೆಂಬೆ ಕೊಂಬೆಗಳನ್ನ ತೆಗೆದು ಅವಾಗ ಗೊಬ್ಬರ ಕೊಡಬೇಕಾಗುತ್ತೆ. ಜೂನ್ ಜುಲೈ ತಿಂಗಳಲ್ಲಿ ಮಳೆ ಬರ್ತಾ ಇರ್ತದೆ, ಅದೊಂದು ಅನುಕೂಲ ಆಗುತ್ತೆ. ಹೌದು. ಅಂದ್ರೆ ಜಿಗಿ ಹುಳುಗಳು ಮಾವಿನ ಮರದಲ್ಲೇ ಇರ್ತವೆ, ಮೊದಲೇ ವರ್ಷ ಪೂರ್ತಿ ಇರ್ತವೆ. ಇವು ಜಾಸ್ತಿ ಆಗೋದು ಹೂ ಬರುವ ಹಂತದಲ್ಲಿ, ಅವುಗಳಿಗೆ ಅನುಕೂಲಕರವಾದ ವಾತಾವರಣ ಇದ್ದಾಗ. ನಮ್ಮ ರೈತರು ಹೇಗೆ ತಿಳ್ಕೊಬಹುದು ಇದು ಬಂದಿದೆ ಅಂತ? ಅದೇ ನಾನು ಹೇಳಿದೆ, ಬ್ಲಾಕ್ ಶೂಟಿ ಮೋಲ್ಡ್ ಅದು ಇರ್ತದೆ, ಮತ್ತೆ ಈ ಸಕ್ಕರೆ ಅಂಶ ಎಲೆಗಳ ಮೇಲೆ ಎಲ್ಲ ಬಿದ್ದು ಈ ಸನ್ಲೈಟ್ ಅಂದ್ರೆ ಸೂರ್ಯನ ಕಿರಣಗಳು ಬಿದ್ದಾಗ ಅದು ಮಿಂಚ್ತಾ ಇರ್ತದೆ. ಮತ್ತೆ ರೈತರು ಗಿಡದ ಹತ್ರ ಹೋದಾಗ ಅವು ಚಟ್ ಚಟ್ ಚಟ್ ಅಂತ ಶಬ್ದ ಮಾಡ್ತಾರೆ, ಅಂದ್ರೆ ಅವು ಹಾರುವಾಗ ಎಲೆ ಮೇಲೆ ಚಟ್ ಚಟ್ ಚಟ್ ಅಂತ ಶಬ್ದ ಬರ್ತದೆ. ಈ ರೀತಿನೂ ಮತ್ತೆ ಕೆಳಗಡೆನೂ ಕೂಡ ಕೆಲವು ಸಾರಿ ಬಿದ್ದಿರುತ್ತದೆ, ಅಂಟು ಬಿದ್ದಿರ್ತದೆ ಮರದ ಕೆಳಗಡೆ. ರೈತರು ಓಡಾಡುವಾಗ ಅಂಟು ಕಂಡು ಜಿಗಿ ಹುಳ ಅಂತಾನು ರೈತರು ತಿಳ್ಕೋಬಹುದು. ಅಂದ್ರೆ ಮುಂಜಾಗ್ರತೆಯಾಗಿನೇ ಸಿಂಪರಣೆ ಮಾಡಬಹುದು. ಏನಾದ್ರು ಮುಂಜಾಗ್ರತೆಯಾಗಿ ಒಂದು 15-20 ದಿನ ಹೂ ಬರ ಮುಂಚಿತವಾಗಿ ಸಿಂಪರಣೆ ಮಾಡಬೇಕು. ನಂತರ ತೀವ್ರತೆಗೆ ಅನುಸಾರವಾಗಿ ಹೂ ಬಂದ್ಮೇಲೇನು 15 ದಿನಗಳಿಗೊಮ್ಮೆ ಔಷಧಿಗಳನ್ನು ಸಿಂಪರಣೆ ಮಾಡಿಕೊಂಡು ಜಿಗಿ ಹುಳನ್ನ ನಿಯಂತ್ರಣ ಮಾಡ್ಕೋಬೇಕಾಗುತ್ತೆ. ಅಂದ್ರೆ ಈಗ ಈ ಬೇವಿನ ಮೂಲದ ಕೀಟನಾಶಕಗಳನ್ನು ಬಳಸ್ಕೋಬಹುದಾ? ಇದಕ್ಕೆ ಬೇವಿನ ಮೂಲದ್ದು ಬಳಸ್ಕೋಬಹುದು. ಅತಿ ಜರೂರು ನಾವು ಇದರ ನಿಯಂತ್ರಣ ಮಾಡ್ಕೋಬೇಕಂದ್ರೆ ಇನ್ಸೆಕ್ಟಿಸೈಡ್ಸ್ ಅಂತರ್ವ್ಯಾಪಿಶಿಲಿ ಬೇವಿನ ಇದನ್ನ ಮಾಡಿದಾಗ ಏನಾಗತ್ತಂದ್ರೆ ಈ ಸೈಕ್ಲೋನ್ ಎಫೆಕ್ಟ್ ಅಥವಾ ಏನಾದ್ರು ಬಂದಾಗ ಮಳೆ ಬಂದಾಗ ಅದು ವಾಶ್ ಔಟ್ ಆಗ್ಬಿಡ್ತದೆ. ಕಂಟ್ರೋಲ್ ಅನ್ನ ನಾವು ತುಂಬಾ ದಿನದವರೆಗೂ ಮುಂದೂಡಕ್ಕಾಗಲ್ಲ.

ಇದನ್ನು 1 ಗ್ರಾಂ ಪ್ರತಿ ಲೀಟರ್ ಬೆರೆಸಿ ಸಿಂಪಡಣೆ ಮಾಡ್ಕೋಬಹುದು. ಅಥವಾ ಡೈಫೆನ್ಕೋನಜಲ್ ಅಂತ ಬರ್ತದೆ, ಅದನ್ನ ನೀವು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಈ ಬೂದಿ ರೋಗನ್ನ ಹೂ ಬರುವ ಹಂತದಲ್ಲಿ ನಿವಾರಣೆ ಮಾಡ್ಕೋಬಹುದು. ಇದು ಬಹಳ ಮುಖ್ಯ, ಬಹಳ ಮುಖ್ಯ. ಈಗ ಒಂದ್ ವೇಳೆ ನಾವು ಜಿಗಿ ಹುಳು ಮತ್ತು ಬೂದಿ ರೋಗ ಎರಡಕ್ಕೂ ನಿಯಂತ್ರಣ ಮಾಡಬೇಕು ಅಂದ್ರೆ ಎರಡು ಮಿಶ್ರ ಮಾಡ್ಕೊಂಡು ಸಿಂಪಡಣೆ ಮಾಡಬಹುದು? ಮಾಡಬಹುದು. ಇದು ಯಾವಾಗ ಮಾಡಬಹುದಂದ್ರೆ ಕೀಟನಾಶಕಗಳು ಮತ್ತು ಶಿಲೀಂಧ್ರ ನಾಶಕಗಳು ಮಿಶ್ರಣ ಮಾಡುವಾಗ ಒಂದು ಅಂತರ್ವ್ಯಾಪಿ ಇರಬೇಕು, ಒಂದು ಕಾಂಟ್ಯಾಕ್ಟ್ ಅಂತ ಹೇಳಿದ್ರೆ ಸ್ಪರ್ಶ ಇದಿರಬೇಕು. ಕೀಟನಾಶಕಗಳು ಏನಾದರೂ ಅಂತರ್ವ್ಯಾಪಿ ಮಾಡ್ತಿದ್ರೆ ಈ ಫಂಜಿಸೈಡ್ ಶಿಲೀಂಧ್ರ ನಾಶಕ ಕಾಂಟ್ಯಾಕ್ಟ್ ಇರಬೇಕು, ಸ್ಪರ್ಶ ಶಿಲೀಂಧ್ರ ನಾಶಕ ಇರಬೇಕು. ಅಥವಾ ವೈಸ್ ವರ್ಸ, ಈ ಕೀಟನಾಶಕ ಏನಾದರೂ ಕಾಂಟ್ಯಾಕ್ಟ್ ಅಂತ ಸ್ಪರ್ಶ ಕೀಟನಾಶಕ ಮಾಡಿದ್ರೆ ಈ ಶಿಲೀಂಧ್ರ ನಾಶಕ ಸಿಸ್ಟಮಿಕ್ ಮಾಡಬಹುದು. ಈಗ ಸ್ಪರ್ಶ ಶಿಲೀಂಧ್ರ ನಾಶಕ ಅಂದ್ರೆ ಗಂಧಕ ಬಳಸ್ಕೋಬಹುದಾ? ನಾವು ಸಲ್ಫರ್ ಮಾಡ್ಕೋಬಹುದು, ಅದು ಸ್ವಲ್ಪ ಮಟ್ಟಿಗೆ ಬರ್ತದೆ. ತೀವ್ರತೆ ಜಾಸ್ತಿ ಇದ್ರೆ ಬೂದಿ ರೋಗ ಸಲ್ಫರ್ ಇಂದ ಕಂಟ್ರೋಲ್ ಆಗೋದು ಕಷ್ಟ ಆಗುತ್ತೆ. ಕಾರ್ಬನ್ಡೈಸಿಮ್ ಬಳಸ್ಕೋಬಹುದು? ಕಾರ್ಬನ್ಡೈಸಿಮ್ 1 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಆತರನು ಮಾಡಬಹುದು. ಇನ್ನೊಂದು ತಾವು ತಿಳಿಸಿದ್ದು ಚಿಬ್ಬು ರೋಗ ಅಂತ. ಚಿಬ್ಬು ರೋಗ ಇದು ಯಾವಾಗ ಕಾಣಿಸ್ಕೊಡುತ್ತೆ ಅಂತ? ಚಿಬ್ಬು ರೋಗನೂ ಅಷ್ಟೇ, ಹೂ ಬರುವ ಹಂತದಲ್ಲಿ ಯಥೇಚ್ಛವಾಗಿ ಬರ್ತದೆ. ಅದರಲ್ಲೂ ನಿಮ್ಗೆ ರಾಮನಗರ ಜಿಲ್ಲೆಯಲ್ಲಿ ಹೂ ಮತ್ತು ಅಕ್ಟೋಬರ್ ನವೆಂಬರ್ ತಿಂಗಳಲ್ಲೇ ಬರೋದ್ರಿಂದ ಈ ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತೀವಿ, ಚಂಡಮಾರುತ ವಾಯುಭಾರ ಇದು ಕುಸಿದ ಆಗಿ ತುಂತುರು ಹನಿಗಳು ಬರ್ತವೆ. ತುಂತುರು ಹನಿ ಬಂದಾಗ ಈ ಡ್ರಿಸ್ಲಿಂಗ್ ಬಂದಾಗ ಚಿಬ್ಬು ರೋಗ ಅತಿ ಹೆಚ್ಚಾಗಿ ಬಂದು ಹೂಗೆ ಬರುತ್ತೆ. ಹೂಗೆ ಬಂದು ಎಂಟೈರ್ ಕ್ರಾಪ್ ಒಂಥರ ವಾಶ್ ಔಟ್ ಆಗ್ತದೆ, ರೈತರಿಗೆ ಏನು ಸಿಗಲ್ಲ. ಈ ಚಿಬ್ಬು ರೋಗ ತೀವ್ರತೆ ತುಂಬಾ ಈ ಪೌಡ್ರಿ ಮೇಲೆ ಬೂದಿ ರೋಗದಕ್ಕಿಂತ ಚಿಬ್ಬು ರೋಗ ತೀವ್ರವಾಗಿ ಬರ್ತದೆ. ಈ ಹನಿ ಬಿದ್ದಾಗ ನೀವು ಹೂ ಬರೋ ಸಮಯದಲ್ಲಿ ಈ ಚಿಬ್ಬು ರೋಗ ತೀವ್ರತೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು. ಈ ಚಿಬ್ಬು ರೋಗವನ್ನ ಸಾಮಾನ್ಯವಾಗಿ ಯಾವ ರೀತಿ ರೈತರು ಕಂಡುಹಿಡಿಯಬಹುದು ಅಂದ್ರೆ ಈ ಇನ್ಫ್ಲೋರೆಸೆನ್ಸ್ ಅಂತ ಹೇಳ್ತೀವಿ, ಹೂವಿನ ಗೊಂಚಲಿನಲ್ಲಿ ಕಪ್ಪು ಚುಕ್ಕೆಗಳು ಇರ್ತವೆ. ಮತ್ತೆ ಕಾಯಿ ಏನಾದರೂ ಗೋಲಿ ಆಕಾರದಷ್ಟು ಈ ಹರಳಷ್ಟು ಇದ್ದಾಗ ಆಗ ಈ ಕಾಯಿ ಮೇಲೆಲ್ಲ ಕಪ್ಪು ಕಪ್ಪು ಮಚ್ಚೆ ಇರ್ತದೆ. ಇದು ಇದ್ದಾಗ ಚಿಬ್ಬು ರೋಗ ಇದು ಅಂತ ಹೇಳ್ಬಿಟ್ಟು ಎಲ್ಲ ಉದುರ ಹೋಗ್ತವೆ ಚಿಬ್ಬು ರೋಗ ಬಂದ್ರೆ. ಇದನ್ನ ನಾವು ಶಿಲೀಂಧ್ರ ನಾಶಕಗಳು ಉಪಯೋಗಿಸಿಕೊಂಡು ರೈತರು ಇದನ್ನ ನಿವಾರಣೆ ಮಾಡ್ಕೋಬಹುದು. ಅಂದ್ರೆ ಈಗ ಒಂದು ಹವಾಮಾನ ಮುನ್ಸೂಚನೆ ಇರುತ್ತೆ ಚಂಡಮಾರುತ ಬರುತ್ತೆ ಅಂತ, ಅವಾಗ ಮುಂಚಿತವಾಗಿ ಸಿಂಪಡಣೆ ಪ್ರಿವೆಂಟಿವ್ ಮೆಜರ್ಸ್ ಅಂತ ಹೇಳ್ತೀವಿ. ಈ ತರ ಪ್ರಿವೆಂಟಿವ್ ಮೆಜರ್ಸ್ ತಗೊಂಡು ರೈತರು ನಿರ್ವಹಣೆ ಮಾಡ್ಕೋಬೇಕು. ಅಂದ್ರೆ ಏನು ಇದರಲ್ಲಿ ಮುಖ್ಯವಾಗಿ ಥಯೋಫಿನೆಟ್ ಮೀಥೈಲ್ ಅಂತ ಬರ್ತದೆ, ಥಯೋಫಿನೆಟ್ ಮೀಥೈಲ್ ಅಂತ ಹೇಳ್ಬಿಟ್ಟು ಇದು 1.5 ಗ್ರಾಂ ಪ್ರತಿ ಲೀಟರ್ ಹಾಕೊಂಡು ಸಿಂಪಡಣೆ ಮಾಡ್ಕೊಂಡು ಇದು ಮಾಡ್ಕೋಬಹುದು. ಅಥವಾ ಇದರಲ್ಲಿ ಇವನ್ನು ಡೈಫೆನ್ಕೋನಜಲ್ ಅಂತ ಹೇಳ್ಬಿಟ್ಟು ಸ್ಕೋರ್ ಶಿಲೀಂಧ್ರ ನಾಶಕಗಳನ್ನ ಅದನ್ನು ನಾವು 0.5 ಮಿಲಿ ಪ್ರತಿ ಲೀಟರ್ ನೀರಿಗೆ ಹಾಕೊಂಡು ಸಿಂಪಡಣೆ ಮಾಡಿಕೊಂಡು ಈ ಚಿಬ್ಬು ರೋಗವನ್ನ ರೈತರು ನಿರ್ವಹಣೆ ಮಾಡ್ಕೋಬಹುದು. ಮತ್ತೆ ಇದು ಬಹಳ ಮುಖ್ಯವಾದಂತ ರೋಗ ಅಂತ ಹೇಳ್ಬೋದು. ಹೌದು ಹೌದು, ಚಿಬ್ಬು ರೋಗ. ಚಿಬ್ಬು ರೋಗ ಅಂದ್ರೆ ಇಡೀ ಬೆಳೆನೇ ಹೋಗೋ ಸಾಧ್ಯತೆ ಇರುತ್ತೆ. ಸಾಧ್ಯತೆ ಅಂದ್ರೆ ಹೂಗಳೇನೆ ಒಂದ್ ರೀತಿ ತಮ್ಮ ಶಕ್ತಿ ಕಳ್ಕೊಂಡು ಒಣಗೋದಾಗಬಹುದು, ಒಣಗೋಗ್ಬಿಟ್ಟು ಎಲ್ಲ ಕಾಯಿ ಏನಾದ್ರೂ ಕಚ್ಚಿದ್ರು ಬಿದ್ದೋಗೋ ಸಾಧ್ಯತೆ ಇರ್ತದೆ ಅತಿ ಹೆಚ್ಚಾಗಿರ್ತಕ್ಕಂಥ. ಇನ್ನೊಂದು ತಾವು ತಿಳಿಸಿದ್ದು ಹೂವಿನ ಅಂಗಮಾರಿ ರೋಗ ಅಂತ. ಹೌದು, ಫ್ಲೋರಲ್ ಬ್ಲೈಟ್ ಅಂತ ಹೇಳ್ಬಿಟ್ಟು ಇದು ಯಾವಾಗ? ಇದು ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಅಂದ್ರೆ ರೈತರು ಇದನ್ನ ಮಾವನ್ನ ಆಧುನಿಕ ಬೇಸಾಯ ಪದ್ಧತಿಗಳು ಉಪಯೋಗಿಸ್ಕೊಂಡು ಕಲ್ಟಿವೇಟ್ ಮಾಡ್ತಾ ಇರೋದ್ರಿಂದ ಮತ್ತೆ ಈ ಹವಾಮಾನ ವೈಪರೀತ್ಯದಿಂದ ಈ ಇತ್ತೀಚಿನ ದಿನಗಳಲ್ಲಿ ಇದು ಬರ್ತಕ್ಕಂಥದ್ದು. ಸೊ ಈ ಥಯೋಫಿನೆಟ್ ಮೀಥೈಲ್ ರೋಕೋ ಅಂತ ಹೇಳ್ತೀವಲ್ಲ ನಾವು, ಅದನ್ನ ಈ ಚಿಬ್ಬು ರೋಗಕ್ಕೆ ಏನು ಬಳಸಿರ್ತೀವೋ ಅದೇ ಸ್ವಲ್ಪ ಮಟ್ಟಿಗೆ ಬರ್ತದೆ, ಇದು ಕಂಟ್ರೋಲ್ ಆಗ್ತದೆ. ಇದನ್ನ ರೈತರು ತೀವ್ರವಾಗಿ ಈ ಬೂದಿ ರೋಗ ಮತ್ತೆ ಚಿಬ್ಬು ರೋಗಕ್ಕೆ ನೋಡಿದಾಗ ಇದನ್ನ ತೀವ್ರ ರೋಗ ಅಂತ ಏನು ಪರಿಗಣಿಸ ಅವಶ್ಯಕತೆ ಇರೋದಿಲ್ಲ. ಇದೊಂದು ಮುಖ್ಯವಾದ ಅಂಶ. ಅಂಶ ಮತ್ತೆ ಈ ಮ್ಯಾಂಗೋ ಸ್ಪೆಷಲ್ ಅಂತ ಒಂದು ಸಿಂಪಡಣೆ ಮಾಡಬೇಕು ಅಂತ ನಾವು ಕೇಳ್ತಾ ಇರ್ತೀವಿ ಹೂವಿನ ಒಂದು ಹಂತದಲ್ಲಿ, ಇದರ ಒಂದು ಸಿಂಪಡಣೆ ಮಹತ್ವದ ಬಗ್ಗೆ ಸ್ವಲ್ಪ ಹೇಳ್ತೀರಿ? ಇದು ಮ್ಯಾಂಗೋ ಸ್ಪೆಷಲ್ ಅನ್ನೋದು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರ್ ರಿಸರ್ಚ್ ಅಂತ ಹೆಸರುಘಟ್ಟದಲ್ಲಿ ಒಂದು ಸಂಶೋಧನಾ ಸಂಸ್ಥೆ ಇದೆ, ಅದು ಬಿಡುಗಡೆ ಬರತಕ್ಕಂತ ಒಂದು ಇದು. ಇದರಲ್ಲಿ ಏನಂದ್ರೆ ಮುಖ್ಯವಾಗಿ ಲಘು ಪೋಷಕಾಂಶಗಳು ಇರ್ತಕ್ಕಂಥ ಲಘು ಪೋಷಕಾಂಶಗಳ ಮಿಶ್ರಣ ಇದು ಮಿಶ್ರಣ. ಅದರಲ್ಲೂ ನಿಮ್ಗೆ ಕಾಪರ್, ಜಿಂಕ್, ಐರನ್, ಬೋರಾನ್, ಈ ಮ್ಯಾಂಗನೀಸ್, ಮೆಗ್ನೀಷಿಯಂ ಇರ್ತಕ್ಕಂಥದ್ದು ಲಘು ಪೋಷಕಾಂಶಗಳು. ಇದು ಮಾವು ಸ್ಪೆಷಲ್ ಅಂತಾನೆ ಅವರು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಇದನ್ನ ಹೂ ಬಿಡುವ 1 ತಿಂಗಳ ಮುಂಚೆಯನ್ನ ಇದು 5 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಅದರ ಜೊತೆಗೆ ಒಂದು ನಿಂಬೆಹಣ್ಣು ಹುಳಿನೂ ಆಗ್ಬೇಕು. ಸರಿಸುಮಾರು ರೈತರಿಗೆ ಅರ್ಥ ಆಗುವ ಇರ್ಬೇಕಂದ್ರೆ 20 ಲೀಟರ್ ನೀರಿಗೆ 100 ಗ್ರಾಂ ಮ್ಯಾಂಗೋ ಸ್ಪೆಷಲ್, 1 ನಿಂಬೆಹಣ್ಣು ಹುಳಿ

ಇವರು ಇಂದು ಮಧ್ಯಾಹ್ನ 1 ಗಂಟೆಗೆ ನಿಧನ ಹೊಂದಿರುತ್ತಾರೆ. 83 ವರ್ಷ ಪ್ರಾಯದ ಪಾರ್ವತಿ ಇವರ ಅಂತ್ಯಕ್ರಿಯೆ ನಾಳೆ ಮಡಿಕೇರಿ ಗೌಡ ರುದ್ರಭೂಮಿಯಲ್ಲಿ ನಡೆಯಲಿದೆ. ಆಕಾಶವಾಣಿ ಮಡಿಕೇರಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಸುದ್ದಿಜಂಪೆ, ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ ಸುಳ್ಯ. ಸುದ್ದಿಜಂಪೆ ಓದುತ್ತಿರುವ ಚೊಕ್ಕಡಿವಾಣಿ ವೆಂಕಟೇಶ್. ಜಂಪೆನ ವಿವರ: ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಶಾಲಾ ಶಿಕ್ಷಣ ಇಲಾಖೆ ಸೇರಿದಂತೆ ಬೇರೆ ಬೇರೆ ಇಲಾಖೆಗಳ ಕೂಡುಕೂಟಲ್ಲಿ ಜಂತುಹುಳು ನಿವಾರಣಾ ಕಾರ್ಯಕ್ರಮಕ್ಕೆ ಮಡಿಕೇರಿನ ಸಂತ ಜೋಸೆಫರ ವಿದ್ಯಾಸಂಸ್ಥೆಯಲ್ಲಿ ಇಂದು ಚಾಲನೆ ಸಿಕ್ಕಿತು. ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಸಿ ರಂಗಧಾಮಪ್ಪ ಅವರು 1 ರಿಂದ 19 ವರ್ಷದೊಳಗಿನ ಮಕ್ಕಳಿಗೆ ಅಲ್ಬೆಂಡಜಲ್ 400 mg ಮಾತ್ರೆ ಕೊಡುವುದರ ಮೂಲಕ ಚಾಲನೆ ಕೊಟ್ಟು ಮತ್ತೆ ಮಾತಾಡಿದ ಅವರು, ಶಾಲಾ ಮಕ್ಕಳ ಆರೋಗ್ಯ ಕಾರ್ಯಕ್ರಮದಲ್ಲಿ ಸರ್ಕಾರ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಂಡು ಅಂತ ಹೇಳಿದರು. ಜಿಲ್ಲಾ ಆರ್ಸಿಎಚ್ ಅಧಿಕಾರಿ ಡಾಕ್ಟರ್ ಮಧುಸೂದನವು ಮಾತಾಡಿ, ರಾಷ್ಟ್ರದಲ್ಲಿ ಜಂತುಹುಳು ನಿವಾರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು 19 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೆ ಮಾತ್ರೆ ನೀಡಲಾದೆ 6 ರಿಂದ 19 ವರ್ಷದೊಳಗಿನ ಶಾಲೆಯಿಂದ ಹೊರಗುಳಿದಿರುವ ಮಕ್ಕಳ ಪಟ್ಟಿ ತಯಾರಿಸಿ ಆಶಾ ಕಾರ್ಯಕರ್ತರು ಅಂಗನವಾಡಿಗಳಲ್ಲಿ ಅಂಥ ಮಕ್ಕಳಿಗೆ ಮಾತ್ರೆ ಕೊಟ್ಟವೆ ಅಂತ ಹೇಳಿದರು. ಈ ಸಂದರ್ಭ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕರಾದ ನಟರಾಜ್, ಕ್ಷೇತ್ರ ಶಿಕ್ಷಣಾಧಿಕಾರಿ ದೊಡ್ಡೇಗೌಡ ಸೇರಿದಂತೆ ಬೇರೆ ಬೇರೆ ಇಲಾಖೆಯ ಅಧಿಕಾರಿಗ ಮುಖ್ಯಪಟ್ಟವು ಹಾಜರಿತು. ವಿದ್ಯಾರ್ಥಿಗ ತಮ್ಮ ಶೈಕ್ಷಣಿಕ ಜೀವನದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ಕೊಡೋಕು, ಆಗ ಮಾತ್ರ ಆತ್ಮವಿಶ್ವಾಸ ಹೆಚ್ಚಿಗೆ ಸಾಧ್ಯತ ಮೀನುಗಾರಿಕೆ ಇಲಾಖೆಯ ಸಹಾಯಕ ನಿರ್ದೇಶಕಿ ಸಾಹಿತಿ ಮಿಲನಾ ಭರತವು ಹೇಳಿದು. ಕುಶಾಲನಗರ ಕನ್ನಡ ಸಾಹಿತ್ಯ ಪರಿಷತ್ತು ಕೊಡಗು ಜಿಲ್ಲಾ ಘಟಕದ ವತಿಯಿಂದ ಕುಶಾಲನಗರ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಸಭಾಮಂಡಳಿ ನಡೆದ ದಿವಂಗತ ಸೀತಾಬಾಯಿ ಮತ್ತು ರಾಮಚಂದ್ರ ಕಾಮತ್ ದತ್ತಿನಿಧಿ ಕಾರ್ಯಕ್ರಮದಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣದ ಅವಶ್ಯಕತೆ ಕುರಿತಂತೆ ಉಪನ್ಯಾಸ ಕೊಟ್ಟು ಮಾತಾಡಿದು. ಶಿಕ್ಷಣದೊಟ್ಟಿಗೆ ಶಿಸ್ತು, ಸಂಯಮ, ಸಮಯ ಪಾಲನೆಯನ್ನು ಅಳವಡಿಸಿಕೊಂಡ್ರೆ ಮಾತ್ರ ನಾವು ಕಲಿತ ವಿದ್ಯೆಗೆ ಬೆಲೆ ಸಿಕ್ಕಿದೆ ಅಂತ ಇವು ಹೇಳಿದು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಮತ್ತು ವಕೀಲರ ಸಂಘ ಇವರ ಕೂಡುಕೂಟಲ್ಲಿ ವಿಶ್ವ ಮಾನವ ಹಕ್ಕುಗಳ ದಿನಾಚರಣೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ಮಡಿಕೇರಿನ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ನಡೆದಿದೆ. ಜಿಲ್ಲಾ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಂಗೆ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಹೊಸಮನಿ ಪುಂಡಲೀಕ, ವಕೀಲರ ಸಂಘದ ಅಧ್ಯಕ್ಷರಾದ ಎಂಎ ನಿರಂಜನ್, ನ್ಯಾಯಾಧೀಶರು ಸೇರಿದಂತೆ ಮುಖ್ಯಪಟ್ಟವು ಈ ಸಂದರ್ಭದಲ್ಲಿ ಹಾಜರಿದ್ದವೆ. ಮೂರ್ನಾಡು 33/11 ಕೆವಿ ಉಪಕೇಂದ್ರದಿಂದ ಹೊರಹೋಗುವ ಎಸ್ಎಫ್ ಹೊದ್ದೂರು ಮತ್ತು ಎಸ್ಎಫ್ 2 ನಾಪೋಕ್ಲು ಫೀಡರ್ಲಿ ಡಿಸೆಂಬರ್ 10 ತಿಳಿದ್ರೆ ನಾಳೆ ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 5 ಗಂಟೆಗೆ ಮುಟ್ಟ ರಿಪೇರಿ ಕೆಲಸ ಮಾಡಿಕಿರುವುದರಿಂದ ಹೊದ್ದೂರು, ಕಬಡಗಿರಿ, ಕುಂಬಳದಾರು, ಕಬ್ಬೆ, ಕೊಳಕೇರಿ, ಕುಂಜಿಲ, ಯವಕಪಾಡಿ, ನಾಲಡಿ, ಎಮ್ಮೆಮಾಡು, ಬಲಮಾವಟಿ, ಪೇರೂರು, ನಾಪೋಕ್ಲು, ಕೊಟ್ಟಮಡಿ, ಪಾಲೂರು, ಬೇತು, ಚೆರಿಯಪರಂಬು ಹತ್ತಿರದ ಜಾಗಗಳಲ್ಲಿ ವಿದ್ಯುತ್ ಹಂಚಿಕೆಯಲ್ಲಿ ವ್ಯತ್ಯಾಸ ಆದೇತ ಸೆಸ್ಕ್ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರವು ತಿಳಿಸೇಳು. ಮಡಿಕೇರಿ ನಗರಸಭಾ ವ್ಯಾಪ್ತಿಯಲ್ಲಿರುವ ಬೇರೆ ಬೇರೆ ಅಂಗಡಿ ಮುಂಗಟ್ಟು ಉದ್ದಿಮೆದಾರರ 2024-25 ಸಾಲಿನ ಉದ್ದಿಮೆ ಪರವಾನಗಿ ನವೀಕರಣ ಪ್ರಕ್ರಿಯೆ ಈಗಾಗಲೇ ಶುರುವಾಗಿದ್ದು 1,303 ಅಧಿಕೃತ ಉದ್ದಿಮೆ ಪರವಾನಗಿಗಳಲ್ಲಿ 630 ಉದ್ದಿಮೆದಾರರು ಮಾತ್ರ ನವೀಕರಣ ಮಾಡಿಕೊಂಡಳು. ಪರವಾನಗಿ ನವೀಕರಿಸದೆ ವ್ಯಾಪಾರ ವಹಿವಾಟು ಮಾಡುತ್ತಿರುವುದು ನಿಯಮಕ್ಕೆ ವಿರುದ್ಧ ಆಗಿದೆ. ಸರ್ಕಾರದ ಆದೇಶದಂತೆ ವ್ಯಾಪಾರ ತಂತ್ರಾಂಶದಲ್ಲಿ ಕಚೇರಿಗೆ ಅರ್ಜಿ ಸಲ್ಲಿಸದೆ ಉದ್ದಿಮೆದಾರರು ನಿಗದಿತ ಶುಲ್ಕ ಕಟ್ಟಿ ಆನ್ಲೈನ್ಲಿ ನವೀಕರಣ ಮಾಡ್ಕೊಳ್ಳುವ ಅವಕಾಶ ಇದ್ದು ಅದರಂಗೆ ಚಾಲ್ತಿಯಲ್ಲಿರುವ ಉದ್ದಿಮೆದಾರರು ಈ ವರ್ಷದ ನವೀಕರಣನ ಮಾಡ್ಕೊಳಕ್ಕೆ. ಜಾಸ್ತಿ ಮಾಹಿತಿ ಬೇಕರೆ www.madikericity.mrc.gov.in ಅಲ್ಲರೆ ಆರೋಗ್ಯ ಶಾಖೆನ ಸಂಪರ್ಕಿಸಕ್ಕಂತ ಪೌರಾಯುಕ್ತರಾದ HR ರಮೇಶ್ ಅವರು ತಿಳಿಸೇಳು. ವಿರಾಜಪೇಟೆ ಉಪವಿಭಾಗ ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರ ಕುಂದುಕೊರತೆ ನಿವಾರಿಸುವ ಸಭೆ ಇದೇ 10 ತೆಲ್ರೆ ನಾಳೆ ಬೆಳಿಗ್ಗೆ 11:30 ವಿರಾಜಪೇಟೆ ಉಪವಿಭಾಗ ಕಚೇರಿ ಅಂಗಣದಲ್ಲಿ, ಹಂಗೆ ಮಧ್ಯಾಹ್ನ 2:30 ಗೋಣಿಕೊಪ್ಪ ಉಪವಿಭಾಗ ಕಚೇರಿ ಅಂಗಣದಲ್ಲಿ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಈ ವ್ಯಾಪ್ತಿಯ ಸಾರ್ವಜನಿಕರು ಏನಾದರೂ ದೂರು ಇದ್ದರೆ ಸಭೆಗೆ ಹಾಜರಾಗಿ ದೂರು ಕೊಡೋಕ್ಕಂತ ಚೆಸ್ಕಾಂನ ಕಾರ್ಯ ಮತ್ತು ಪಾಲನೆ ವಿಭಾಗದ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವರು ತಿಳಿಸೇಳು. ಹಂಗೆಯೇ ಕುಶಾಲನಗರ ಉಪವಿಭಾಗ ವ್ಯಾಪ್ತಿಯಲ್ಲಿ ಇದೇ 11:00 ಬೆಳಿಗ್ಗೆ, ಸೋಮರಪೇಟೆ ಉಪವಿಭಾಗ ವ್ಯಾಪ್ತಿಯಲ್ಲಿ 11:00 ಸಭೆ ನಡೆದಿದೆ. ಕರ್ನಾಟಕ ರಾಜ್ಯದಲ್ಲಿ ಉತ್ಪಾದನೆ ಆಗ್ತಿರುವ ಜೇನುತುಪ್ಪನ ಜನಪ್ರಿಯಗೊಳಿಸಿಕೆ, ಹಂಗೆ ಉತ್ಪಾದನೆಯನ್ನು ಹೆಚ್ಚಿಸಿ ಸುಧಾರಿತ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸಿ ಬ್ರ್ಯಾಂಡಿಂಗ್ ಮೂಲಕ ಜಾಗತಿಕ ಮಟ್ಟಕ್ಕೇರಿಸುವ ಉದ್ದೇಶದಿಂದ ಕರ್ನಾಟಕ ರಾಜ್ಯದ ತೋಟಗಾರಿಕಾ ಇಲಾಖೆಯ ವತಿಯಿಂದ ಜೇನುತುಪ್ಪನ ಝೆಂಕಾರ ಬ್ರ್ಯಾಂಡ್ ಹೆಸರು, ಟ್ಯಾಗ್ಲೈನ್ ಮತ್ತು ಲೋಗೋಗಳಡಿ ಮಾರಾಟ ಮಾಡಿಕೆ ಅವಕಾಶ ಕೊಟ್ಟಳು. ಕುಸಿರವು ನೋಂದಣಿ ಶುಲ್ಕನ ಕಟ್ಟಿ ಚಲನ ಸಂಬಂಧಪಟ್ಟ ಜಿಲ್ಲಾ ತೋಟಗಾರಿಕಾ ಉಪನಿರ್ದೇಶಕರಿಗೆ ಸಲ್ಲಿಸಿದ ಮೇಲೆ ಲೋಗೋ ಮತ್ತೆ ಟ್ಯಾಗ್ಲೈನ್ನ ಬಳಸಿಕೊಂಡಿಕೆ ಒಪ್ಪಿಗೆ ಕೊಟ್ಟಬೇತ ತೋಟಗಾರಿಕಾ ಉಪನಿರ್ದೇಶಕರಾದ ಯೋಗೇಶ್ ತಿಳಿಸೇಳು. ಇಲ್ಲಿಗೆ ಸುದ್ದಿ ಜಂಪೆ ಮುಕ್ತ. ಸುದ್ದಿ ಜಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಕೆವಿಜಿ ಮೆಡಿಕಲ್ ಕಾಲೇಜು ಮತ್ತೆ ಆಸ್ಪತ್ರೆ ಸುಳ್ಯ. ಅಂದದ ರೂಪಿಗೆ ಚಂದದ ವಿನ್ಯಾಸ. ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಮಡಿಕೇರಿಯ ಅರುಣ್ ಸ್ಟೋರ್ಸ್ನಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಬೇಕಾದ ಉತ್ತಮ ಕ್ವಾಲಿಟಿಯ ನೋಟ್ಬುಕ್, ಪಠ್ಯಪುಸ್ತಕಗಳು, ಸ್ಕೂಲ್ ಕಾಲೇಜ್ ಬ್ಯಾಗ್ಸ್, ರೈನ್ ಕೋಟ್, ಕೊಡೆಗಳು ಲಭ್ಯ. ಅರುಣ್ ಸ್ಟೋರ್, ಕಾಲೇಜ್ ರೋಡ್, ಮಡಿಕೇರಿ. ಭಾರತಿ ರೇಡಿಯೋ ಹೌಸ್ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಯೋಮನ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬಿ ಶೆಟ್ಟಿಗೇರಿ ಯೂನಿಟ್ನಲ್ಲಿ ಹಸಿ ಅಡಿಕೆಯನ್ನು ಉತ್ತಮ ಬೆಲೆಗೆ ಖರೀದಿಸಲಾಗುವುದು. ಕಾಲ್ ಬಳೆಯಡ ಸೋಮಯ್ಯ 9448000383, ಚಂದುರ ದೇವಯ್ಯ 9480165997. ಬಿಟ್ಟಂಗಾಲ ಗ್ರಾಮತ್ರ ಪೊನ್ನೀರ ಪ್ರವೀಣ್ ಕನ್ಯಾಕುಮಾರಿ ದಂಪತಿರ ಮೋವ ಸಾಕ್ಷಿ ಭೋಜಮಂಡ ದಂಡನೆ ಕಾಲತ್ರ ಪುಟ್ಟನ ನಮ್ಮ ಇಂದು ಕುಂಜಿ ಪೊನ್ನೀರ ಸಾಕ್ಷಿ ಭೋಜಮಂಗ್ ಶ್ರೀ ಗುತಪ್ಪ ಮಾತೆ ಕಾವೇರಮ್ಮ ಪೊನ್ನಿಮನೆ ಅಯ್ಯಪ್ಪ ಸಾರ್ತಾವು ಮಹಾವಿಷ್ಣು ಪಿಂಜ ಗುರು ಕರ್ನಂಡ ಅಶ್ವದ ಎಕ್ಕುಲು ಇರಡನ್ನು ನಲ್ಲಮೆ ಬಂದಿತ್ತು ಪಪ್ಪ ಮಮ್ಮಿ ಅಕ್ಕ ಶ್ರೇಯಾ ಕಾವೇರಮ್ಮ ತಾತ ರಾಜು ಅವ್ವಯ್ಯಂಗಳನ ಪೂವಮ್ಮ ಪಾರ್ವತಿ ಮಾಮ ಅರುಣ್ ಕುಮಾರ್ ಭೋಜಪ್ಪ ಭೋಜಮ್ಮಿ ಅಣ್ಣ ಶಿಯಾನ್ ಅಕ್ಕ ಶಿಪ್ರ ಪಿಂಜ ಬೆಂದು ಚಂಗಾದ್ಯ ಸಾಕ್ಷಿ ಭೋಜಮ್ಮ ಹ್ಯಾಪಿ ಬರ್ಡೇ. ಅಲ್ರಿ, ಮಗಳ ಮದ್ವೆಗೆ ಇನ್ನೂ ಹಾಲ್ ಬುಕ್ ಮಾಡಿಲ್ಲ. ಎಲ್ಲಾ ತರಹದ ಫೆಸಿಲಿಟಿ ಇರೋ ಹಾಲ್ ಬುಕ್ ಮಾಡ್ಬೇಕು ಕಣೆ. ಅಂತ ಹಾಲ್ ಬಗ್ಗೆ ಏನಾದ್ರೂ ಐಡಿಯಾ ಇದೆಯಾ? ಮೂರ್ನಾಡು ಬಲಮನಿ ರೋಡ್ ಅಲ್ಲಿ ಕಾಫಿ ಕ್ಯಾಸಲ್ ಕೂರ್ಗ್ ವೈಟ್ ಪೆಟಲ್ಸ್ ಹಾಲ್ ಇದೆಯಲ್ಲ, ಕಾಫಿ ತೋಟಗಳ ನಡುವೆ ಕಾಟೇಜಸ್, ಸ್ವಿಮ್ಮಿಂಗ್ ಪೂಲ್, ಕೆರೆ, ಕೆನೋಪಿ, ಎಲ್ಲಾ ಅತ್ಯುತ್ತಮ ವ್ಯವಸ್ಥೆಯೊಂದಿಗೆ, ಕೊಡಗಿನ ಸಾಂಪ್ರದಾಯಿಕ ಫುಡ್ ನೊಂದಿಗೆ, ಎಲ್ಲಾ ತರಹದ ಫುಡ್, ವಿಶಾಲವಾದ ಪಾರ್ಕಿಂಗ್, ರೂಮ್ಸ್ ಎಲ್ಲಾ ಇದೆ. ನಿಮ್ಮ ಸಮಾರಂಭಗಳನ್ನು ವರ್ಣರಂಜಿತಗೊಳಿಸಲು ಕೊಡಗಿನಲ್ಲಿ ದ ಬೆಸ್ಟ್ ಫಂಕ್ಷನ್ ಹಾಲ್, ಕಾಫಿ ಕ್ಯಾಸಲ್ ಕೂರ್ಗ್, ಬಲಮನಿ ರೋಡ್, ಮೂರ್ನಾಡು. ಕಾಲ್ 9900311311. ಪ್ರಸಿದ್ಧ ಜ್ಯೋತಿ ಲ್ಯಾಬ್ಸ್ ಅವರ ವಿಶ್ವದರ್ಜೆಯ ಫ್ಯಾಬ್ರಿಕ್ ಸ್ಪಾ ಲ್ಯಾಂಡ್ರಿ ಮತ್ತು ಡ್ರೈ ಕ್ಲೀನಿಂಗ್ ಸರ್ವಿಸ್ ಗೋಣಿಕೊಪ್ಪದ ಬೈಪಾಸ್ ರಸ್ತೆಯಲ್ಲಿ ಆರಂಭಗೊಂಡಿದ್ದು 20% ಡಿಸ್ಕೌಂಟ್ ನೀಡಲಾಗುವುದು. ಭೇಟಿ ನೀಡಿ ಫ್ಯಾಬ್ರಿಕ್ ಸ್ಪಾ, ಬೈಪಾಸ್ ರಸ್ತೆ, ಗೋಣಿಕೊಪ್ಪ. ಪ್ಯಾಲೇಸ್ ಟೊಯೋಟಾ ವತಿಯಿಂದ ಇದೇ December 10 and 11 ಉನ್ನಂಪೇಟೆಯ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಟೊಯೋಟಾ ವಾಹನಗಳ ಪ್ರದರ್ಶನ, ಟೆಸ್ಟ್ ಡ್ರೈವ್, ಸ್ಪಾಟ್ ಲೋನ್ ಹಾಗೂ ಎಕ್ಸ್ಚೇಂಜ್ ಮೇಳ ಏರ್ಪಡಿಸಲಾಗಿದೆ. ಅತ್ಯಾಕರ್ಷಕ ಆಫರ್ಗಳು ಹಾಗೂ ಕೇವಲ 5.99% ಬಡ್ಡಿ ದರದಲ್ಲಿ ನಿಮ್ಮ ನೆಚ್ಚಿನ ಗ್ಲಾನ್ಸಾ ವಾಹನ ಖರೀದಿಸುವ ಅವಕಾಶ. ಯಾವುದೇ ಟೊಯೋಟಾ ವಾಹನ ಸರ್ವಿಸ್ ನೊಂದಿಗೆ 22-point ಫ್ರೀ ಚೆಕ್ಅಪ್ ಕೂಡ ಲಭ್ಯ. ವಾಹನ ಪ್ರಿಯರು ಈ ಮೇಳದ ಸದುಪಯೋಗ ಪಡೆದುಕೊಳ್ಳುವಂತೆ ಪ್ಯಾಲೇಸ್ ಟೊಯೋಟಾ ಕೋರಿದೆ. ಕೊಡಗಲು ಪುತ್ತರಿ ನಮ್ಮ ವರ್ಣ ತಂದಾಚಿಂಗಿ ಎಲ್ಲರೂ ನಲ್ಲ ತಂಬುಟು ಪುಡಿ ಎಲ್ಲಿ ಕಟ್ಟುವ ಅಂದು ತೋಡುವವೆ. ಇಕ್ಕ ತೋಡೋ ಪಣಿಯೇ ಬಾಂಡ ನಿಂಗಡ ಪಕ್ಕತ್ರ ಐನ್ ಮನೆ ಫ್ರಾಂಚೈಸಿಗೆ ಪೋಯಿ ನಲ್ಲ ತಂಬುಟು ಪುಡಿ ಕೊಂಡ ಬಾರಿ ಜೋದಾನ ತಂಬುಟು ಮಾಡಿ ಕೂಟಕ ಸಾಂಪ್ರದಾಯಿಕ ರೀತಿಲು ಅಕ್ಕಿನ ಕತ್ತಿತು ಒಣಕಿತು ತೌಂತಿತು ಮಾಡ್ನ ಅಕ್ಕಿ ಪುಡಿ ಪಾಪುಟ್ಟು ಕಣ್ಮುಟ್ಟು ತರಿ ಕೂರ್ಗ ಕರಿ ಮಸಾಲ ಅಲ್ಲದೆ ಬೆಂಬಳೆ ಮಾಂಗೆ ಕೈಪುಡಿ ಪಾರ ಕಲತೇನು ಪೊಟ್ಟಿದೇನು ಎಲ್ಲಂಗು ಬಾರಿ ಐನ್ ಮನೆ ಕೊಡವ ಸಮಾಜ ಕಾಂಪ್ಲೆಕ್ಸ್ ಪಿಂಜ ಕಾಲೇಜ್ ರೋಡ್ ಮಡಿಕೇರಿ ಶಾನ್ ಬೋಗ್ ಕಾಂಪ್ಲೆಕ್ಸ್ ವಿರಾಜಪೇಟೆ ಪಿಂಜ ಕಾವೇರಿ ಏಜೆನ್ಸೀಸ್ ಪೊನ್ನಂಪೇಟೆ. ಕೊಡಗಿನಲ್ಲಿ ಹೆಸರುವಾಸಿಯಾದ ಎಲ್ಲರ ಅಚ್ಚುಮೆಚ್ಚಿನ ಕೊಡಗಿನ ಕೊಡವ ಸಾಂಪ್ರದಾಯಿಕ ಆಹಾರಗಳಿಗೆ ಪ್ರಸಿದ್ಧಿಯಾಗಿರುವ ಹೋಟೆಲ್ ಫೋರ್ಟ್ ಮರ್ಕರ. ಇಲ್ಲಿ ಕೊಡಗಿನ ಸಾಂಪ್ರದಾಯಿಕ ತಿನಿಸುಗಳೊಂದಿಗೆ ಇಂಡಿಯನ್, ಚೈನೀಸ್ ಫುಡ್ಗಳು, ತಂದೂರ್, ಇತರೆ ವೈವಿಧ್ಯಮಯ ಫುಡ್ಗಳು ಲಭ್ಯವಿದೆ. ಜೊತೆಗೆ ನಿಮ್ಮ ಸ್ನೇಹಿತರೊಂದಿಗೆ, ಕುಟುಂಬದೊಂದಿಗೆ ಆರಾಮದಾಯಕವಾಗಿ ಫುಡ್ನೊಂದಿಗೆ ಎಲ್ಲಾ ತರಹದ ಪಾನೀಯಗಳನ್ನು ಸೇವಿಸುವ ಅವಕಾಶವಿದೆ. ಬನ್ನಿ ಫೋರ್ಟ್ ಮರ್ಕರ, ಕೊಡವ ಸಮಾಜ ಕಾಂಪ್ಲೆಕ್ಸ್ ಮಡಿಕೇರಿ ಮತ್ತು ಬೋರೆಗೌಡ ಕಾಂಪ್ಲೆಕ್ಸ್ ವಿರಾಜಪೇಟೆ. ಈಗ ನೀವು ನಿಮ್ಮ ಮೆಚ್ಚಿನ ಮಾರುತಿ ನೆಕ್ಸಾ ವಾಹನಗಳ ಬುಕಿಂಗ್ ಮತ್ತು ಸರ್ವಿಸ್ಗಾಗಿ ಬೇರೆಲ್ಲೂ ಹೋಗಬೇಕಾಗಿಲ್ಲ. ನಿಮ್ಮ ಮನೆ ಬಾಗಿಲಲ್ಲೇ ಈಗ ಎಲ್ಲವೂ ಲಭ್ಯವಿದೆ. ಹೌದು, ಇದೀಗ ಮಾಂಡವಿ ಮೋಟಾರ್ಸ್ ನೆಕ್ಸಾ ಅವರ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಕೊಡಗಿನ ಗೋಣಿಕೊಪ್ಪ, ಸೋಮಾರಪೇಟೆ ಹಾಗೂ ಕುಶಾಲನಗರದಲ್ಲಿ. ಟೆಸ್ಟ್ ಡ್ರೈವ್ ಹಾಗೂ ಬುಕಿಂಗ್ ಆಗಿ ಸಂಪರ್ಕಿಸಿ ಪವನ್ 9606017186. ವಿರಾಜಪೇಟೆಯ ರೇಮಂಡ್ ಶಾಪ್ನಲ್ಲಿ ಪುತ್ತರಿ ಹಬ್ಬದ ಸ್ಪೆಷಲ್ ಆಫರ್. 8,000 rupees ಬಟ್ಟೆಗಳ ಖರೀದಿಗೆ 2,499 rupees ಬೆಲೆ ಬಾಳುವ 1 double bed sheet, 2 pillow cover ಫ್ರೀ. 12,000 rupees ಖರೀದಿಗೆ 4,499 rupees ಬೆಲೆ ಬಾಳುವ ಡಬಲ್ ರಿವರ್ಸಬಲ್ ಕಂಫರ್ಟರ್ ಫ್ರೀ. 15,000 rupees ಖರೀದಿಗೆ 6,999 rupees 1 double quilt, 2 double bed sheet, 2 pillow cover ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ.